ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ವಿಷಗಳಿಂದ ಕಲ್ಮಶ, ಕೃಷಿಕರಿಗೆ ಕಂಟಕ, ಪರಿಸರ ಪೂಜನೀಯವಾಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನೋವಾಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 8884-26761. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಹಮ್ ಬೋಲ್ ರಹೇ ತೇರೆ ಬಿಜು ಕಾ ಪುತಲಾ ಬೋಲ್ ರಹೇ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೇ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೇ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭಿ ಡಾಲೆ ಸಬ್ ನಹೀ ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭಿ ಆಜ್ ತೋ ಜೈವಿಕ್ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಅರೆ ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ ಬೆಳೆಯುತ್ತೆ ಎಲ್ಲಿ NFSM ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ ನೀರಾವರಿ ಗೊಬ್ಬರ ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ ಕರೆ ಮಾಡಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ತಾಳೆಬೆಳೆಯ ಸಾಗುವಳಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಕುಶಲನಗರ ಕೆದಕಲ್ ಹಾಲೇರಿಯ ಬಿಎ ಬಾಲಕೃಷ್ಣ ರೈ ಬಂದವರೇ ಕೇಳಿದರೆ ಕೊಡಗು ಜಿಲ್ಲೆಯಲ್ಲಿ ಕಾಫಿ, ಕಾಳುಮೆಣಸು, ಭತ್ತ, ಅಡಿಕೆ ಹಾಗೆ ಇತರೆ ಬೆಳೆಗಳೊಂದಿಗೆ ಕೆಲವಾರು ಜನ ತಾಳೆಯನ್ನ ಬಹಳ ಇಷ್ಟಪಟ್ಟು ಬೆಳೀತಿದ್ದಾರೆ. ಕೊಡಗು ಜಿಲ್ಲೆ ತಾಳೆ ಕೃಷಿಗೆ ಪ್ರಶಸ್ತವಾದದ್ದು ಅಂತ ಅನ್ಕೊಂಡು ಅನೇಕರಿಗೆ ಗೊತ್ತಿದೆ. ತೋಟಗಾರಿಕೆ ಇಲಾಖೆ ಇತರೆ ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಬೆಳೆಯನ್ನ ಅಭಿವೃದ್ಧಿಪಡಿಸಿ ಮಾರಾಟಕ್ಕೂ ವ್ಯವಸ್ಥೆ ಮಾಡಿದೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಕುಶಾಲನಗರ ತಾಲೂಕು ಕೆದಕಲ್ ಹಾಲೇರಿಯ BA ಬಾಲಕೃಷ್ಣರಯ್ಯ ಅವರು. ಬಾಲಕೃಷ್ಣರಯ್ಯ ಅವರು 30 ತೋಟವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಅರೇಬಿಕಾ ರೋಬಸ್ಟಾ ಇದೆ, ಕಾಳುಮೆಣಸು ಹಾಗೆ ಅಡಿಕೆಯನ್ನು ಬೆಳೀತಾ ಇದ್ದಾರೆ. 7 ಎಕರೆಯಲ್ಲಿ ತಾಳೆಯನ್ನ ಬೆಳೀತಿದ್ದೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಅವರ ಮನೆಗೆ ಹೋಗಿ ಅವರ ಅನುಭವಗಳನ್ನ ಇವತ್ತು ಧ್ವನಿಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇದೀವಿ. ಬಾಲಕೃಷ್ಣರಾಯ್ ಅವರೇ, ಕೊಡಗಿಗೆ ಬಂದಿದ್ದು ಯಾವಾಗ, ತಾವು ಹೇಗ್ ಬಂದ್ರಿ, ಯಾಕೆ ಬಂದ್ರಿ, ಸೂಚ್ಯವಾಗಿ ಹೇಳ್ಬೋದಾ? ನಾನು ಕೊಡಗಿಗೆ ಕೆಲಸವನ್ನು ಅರಸಿಕೊಂಡು ಬಂದಿದ್ದೇನೆ. ಹಾಗೆ ಇಲ್ಲಿ ಕೆಲವು ತೋಟದ ವ್ಯವಸ್ಥಾಪಕನಾಗಿ ಕೆಲಸ ಮಾಡಿ ನಂತರ ಆಲೇರಿ ಗ್ರಾಮದಲ್ಲಿ ಸ್ವಂತ ಜಾಗವನ್ನು ಕ್ರಯಕ್ಕೆ ಪಡೆದು ತೋಟದ ಬೆಳೆಗೆ ಪ್ರಯತ್ನ ಪಟ್ಟಿದ್ದೇನೆ. ಹಾಗೆ ಮೊದಲಿಗೆ ಅರಬಿಕ ಕಾಫಿಯನ್ನು ಬೆಳೆದೆನು, 795 ಎಂಬ ತಳಿಯನ್ನು ಬೆಳೆದು ಅದರ ಅಭಿವೃದ್ಧಿ ಹೊಂದುತ್ತಾ ಬರುವಾಗ ಅರಬಿಕಕ್ಕೆ ತುಂಬಾ ಕಾಯಿಲೆ ಬರುವ ಸಂದರ್ಭ ಇದ್ದಿದ್ದರಿಂದ ಬೋರರ್ ಜಾಸ್ತಿ ಇರೋದ್ರಿಂದ ಅದನ್ನು ಬದಲಾಯಿಸಿ ರೋಬಸ್ಟ ಕಾಫಿಯನ್ನು ಸಹ ಬೆಳೆದೆನು. ಅದರ ಜೊತೆಯಲ್ಲಿ ನಾನು ಅಡಿಕೆ ಬೆಳೆ ಹಾಗೂ ಎಲ್ಲ ಮಿಶ್ರ ಬೆಳೆ ಬೆಳೆಯಬೇಕೆಂದು ಬಯಸಿ ಬಾಳೆ ತೋಟ, ಅಡಿಕೆ ಹಾಗೂ ತಾಳೆ ಬೆಳೆಯನ್ನು ಸಹ ಬೆಳೆಯಲು ಪ್ರಯತ್ನ ಪಟ್ಟಿದ್ದೇನು. ಅದರಂತೆ ಗೆದ್ದಕಲ್ ಮತ್ತು ಹೊರೂರು ಹಾಗೆ ಹಾಲೇರಿ ಗ್ರಾಮದವರು ಸೇರಿ 2005-06 ಒಂದು 10-12 ಜನ ಬೆಳೆಗಾರರು ತಾಳೆ ಬೆಳೆಯಲು ಪ್ರಾರಂಭ ಮಾಡಿದೆವು. ಆದರೆ ಆ ತಾಳೆ ಗಿಡಗಳಿಗೆ ಮೊದಲಿಗೆ ಇಲಿಗಳ ಕಾಟ ಇರೋದ್ರಿಂದ ಹಾಗೂ ಇಲ್ಲಿ ಜಾಸ್ತಿ ಪೋಸ ಇಲ್ಲದೆ ಇರೋದ್ರಿಂದ ಕೆಲವರು ತಾಳೆ ಬೆಳೆಯನ್ನು ಬದಲಾಯಿಸಿ ಕಾಫಿ ತೋಟಕ್ಕೆ ಪುನಃ ಪರಿವರ್ತನೆ ಹೊಂದಿದರು. ಆದರೆ ನಾನು ಅದರ ಪ್ರಯತ್ನದಲ್ಲೇ ಮುಂದುವರಿದು ತಾಳೆ ಬೆಳೆಯನ್ನೇ ನೆಚ್ಚಿಕೊಂಡು ಕಾಫಿ ಜೊತೆಯಲ್ಲಿ ಕಾಳುಮೆಣಸು ಜೊತೆ ಬೆಳೆದು ಬಂದಿದ್ದೇನು. ಅದರಂತೆ ಈಗ ತಾಳೆ ಬೆಳೆಗೆ ಉತ್ತಮ ಬೆಲೆಯೂ ಸಹ ಸಿಗುತ್ತದೆ. ತಾಳೆ ಬೆಳೆ ಬೆಳೆಯಲು ತೋಟಗಾರಿಕೆ ಇಲಾಖೆಯಿಂದ 3 ವರ್ಷದ ತನಕ ರಾಸಾಯನಿಕ ಗೊಬ್ಬರ ಹಾಗೂ ಇತರ ಸಹಕಾರವನ್ನು ಸಹ ಕೊಡ್ತಾರೆ. ಅದರಂತೆ ತೋಟಗಾರಿಕೆ ಇಲಾಖೆಯಿಂದ ಎಲ್ಲಾ ಸಹಾಯವನ್ನು ಪಡೆದು ಫಾರ್ಮ್ಟೆಕ್ ಕಂಪನಿ ಮುಖಾಂತರ ಈ ತಾಳೆ ಬೆಳೆಯನ್ನು ಪ್ರಾರಂಭ ಮಾಡಿದೆನು. ನಾವು ಬೆಳೆದ ಬೆಳೆಯನ್ನು ಬೈಬ್ಯಾಕ್ ಸಿಸ್ಟಮ್ನಂತೆ ಅವರು ಫಸಲನ್ನು ಪಡೆದು ಸರ್ಕಾರ ಒಂದು ಬೆಲೆಯನ್ನು ನಿಗದಿಪಡಿಸುತ್ತಾರೆ. ಅದರಂತೆ ಮೊದಲಿಗೆ ನಮಗೆ 10 ರೂಪಾಯಿ ಬೆಲೆ ಸಿಗ್ತಿತ್ತು. ಆ 10 ರೂಪಾಯಿಗಿಂತ ಕಡಿಮೆ ಆದ್ರೂ ಅಂದ್ರೆ 6 ರೂಪಾಯಿ ಸಮೇತ ಬೆಲೆ ಬಂದಿದೆ. ಆ ಸಮಯದಲ್ಲಿ ಉಳಿದ ಬೆಲೆಯನ್ನು ಸರ್ಕಾರವೇ ಸಹಾಯಧನವಾಗಿ ಕೊಡುತ್ತಾ ಬಂದಿದೆ. ಸರ್ಕಾರದ ಪೋಸಾದಿಂದ ಈಗ ತಾಳೆ ಹಣ್ಣಿಗೆ 20 ರೂಪಾಯಿ ತನಕ ಬಂದಿದೆ. ಕಡೆಯದಾಗಿ ಅಂದ್ರೆ ತಾಳೆ ಬೆಳೆಯಲ್ಲಿ ಒಂದು ಮಾತ್ರ ಕಷ್ಟ ಇರೋದು ಅಂದ್ರೆ ತಾಳೆ ಬೆಳೆ ಮೇಲೆ ಹೋದಾಗೆ ಅಂದ್ರೆ 20-30 ಅಡಿ ಹೋದಾಗೆ ಅದನ್ನು ಕೊಯ್ಲು ಮಾಡೋದು ಮಾತ್ರ ಕಷ್ಟ ಆಗ್ತದೆ. ಅದು ಬಿಟ್ಟರೆ ಬಾಕಿ ತಾಳೆ ಬೆಳೆ ನಮಗೆ ಮಾಸಿಕವಾಗಿ ಆದಾಯವನ್ನು ತರುವಂತ ಬೆಳೆಯಾಗಿದೆ. ಈ ಬೆಳೆಯಿಂದ ಈಗ ನಮಗೆ ತಿಂಗಳಿನ ಖರ್ಚಿಗೂ ಅಥವಾ ರೈತರಿಗೆ ಒಂದು ಉತ್ತಮವಾದ ಬೆಳೆಯಾಗಿರುವುದರಿಂದ ಕೊಡಗಿನಲ್ಲಿ ಇದನ್ನು ಬೆಳೆದ್ರೆ ಅಂದ್ರೆ ಪೂರ್ಣವಾಗಿ ಅಲ್ಲದಿದ್ರು ಒಂದು 25% ತಾಳೆ ಬೆಳೆಯನ್ನು ಸಹ ಬೆಳೆದರೆ ರೈತರ ಜೀವನಕ್ಕೂ ಅಥವಾ ಅದು ನಮಗೆ ಒಂದು ಉತ್ತಮ ಒಂದು ಆದಾಯದ ಮೂಲವಾಗುತ್ತದೆ ಅಂತ ನನ್ನ ಬಯಕೆಯಾಗಿದೆ. ಬಾಲಕೃಷ್ಣರಾಯ್ ಅವರೇ, ಈಗ ತಾಳೆ 2 ಎಕರೆ ಪ್ರದೇಶದಲ್ಲಿದೆ, 2 ಸಾರಿ ನಾಟಿ ಮಾಡಿದೆ ಅಂತ ಹೇಳ್ತಾ ಇದ್ರೆ, 1 2005-06, ಇನ್ನೊಂದು 2014-15, ಒಟ್ಟು 7 ಎಕರೆಯಲ್ಲಿ ಬೆಳೆದಿರುವ ತಾಳೆ ಹೇಗೆ ಇಳುವರಿಯನ್ನು ಕೊಡ್ತಾ ಇದೆ, ಏನೇನು ಕೆಲಸ ಮಾಡ್ತಾ ಇದೀರ ಅನ್ನೋದನ್ನ ಹೇಳ್ಬೋದಾ? 2005-06 5 ಎಕರೆಯಷ್ಟು ತಾಳೆ ಬೆಳೆಯನ್ನು ಬೆಳೆದು ಮತ್ತು 14-15 ಪುನಃ 2 ಎಕರೆಯನ್ನು ನಾಟಿ ಮಾಡಿರುತ್ತೇನೆ. ಮೊದಲಿಗೆ ಕಂಪನಿಯವರ ಪ್ರತಿನಿಧಿಗಳೇ ಬಂದು ನಮಗೆ ನಾಟಿ ಮಾಡುವ ಕ್ರಮವನ್ನು ಸಹ ತಿಳಿಸುತ್ತಾರೆ. ಅವರು ಯಾವ ರೀತಿ ನಡಬೇಕು, 28-29 ಅಡಿ ತನಕ ಒಂದೊಂದು ಗಿಡಕ್ಕೆ ಅಂತರ ಇರಬೇಕು. ಅಂತರದಲ್ಲಿ ಚೌಕಾಕಾರದಲ್ಲಿ ಅದನ್ನು ನಟ್ಟು ಅದರ ಬೆಳವಣಿಗೆಗೆ ಸಹಕಾರ ಮಾಡಬೇಕಾಗ್ತದೆ. ಅದೇ ರೀತಿ ನಮಗೆ ಬೇಕಾದ ಗಿಡಗಳನ್ನು ಸಹ ಕಂಪನಿಯಿಂದಲೇ ಸರಬರಾಜು ಮಾಡುತ್ತಾರೆ. ನಾವು ಅದನ್ನು ನಟ್ಟು 3 ವರ್ಷ ತನಕ ಅದರ ಬೆಳವಣಿಗೆಗೆ ಬೇಕಾದ ಎಲ್ಲಾ ಸಹಕಾರ ಅವರು ಕಂಪನಿಯವರೇ ಕೊಡ್ತಾರೆ. ಮೇಲುಸ್ತುವಾರಿ ಮಾತ್ರ ನಾವು ನೋಡ್ಕೊಳ್ಬೇಕಾಗ್ತದೆ. ತ್ರಿಕೋನಾಕೃತಿಯಲ್ಲಿ ಅಂತರವನ್ನ ಇಟ್ಕೊಂಡು 28-29 ಅಡಿ ದೂರ ಕಾಪಾಡಿಕೊಂಡು ಸಸಿಗಳನ್ನ ಬೆಳೆಸ್ತದ್ರಿ. ತಾಳಿಗೆ ಬಹಳ ಮುಖ್ಯವಾಗಿ ಏನೇನ್ ಬೇಕು ಅಂತ ಹೇಳ್ತೀರಿ? ಈಗ ನೀರ್ ಬೇಕು ಅಂತ ಹೇಳ್ತಾರೆ, ಗೊಬ್ಬರ ಬೇಕು ಅಂತ ಹೇಳ್ತಾರೆ, ಇನ್ನೇನು ವಿಚಾರಗಳಲ್ಲಿ ನೀವು ಈ ಒಂದು ತಾಳೆ ಬೆಳೆಯನ್ನ ಇಷ್ಟಪಟ್ಟು ಸ್ವೀಕರಿಸಿದ್ರಿ? ತಾಳೆ ಬೆಳೆಗೆ ಬೇಸಿಗೆಯಲ್ಲಿ ನಾವು ನೀರ್ ಕೊಡಬೇಕಾಗುತ್ತದೆ. ಬೇಸಿಗೆಯಲ್ಲಿ ಅಂದ್ರೆ ಸುಮಾರು ಗದ್ದೆಯಲ್ಲಿ ನಟ್ಟಿರುವುದರಿಂದ ಮೊದಲು ನಟ್ಟ ತಾಳೆ ಬೆಳೆಗೆ ಹೆಚ್ಚು ನೀರು ಅವಶ್ಯಕತೆ ಇರುವುದಿಲ್ಲ. ಅದರಲ್ಲಿ ನೀರಿನ ಪಸೆ ತುಂಬಾ ಇದೆ. ಆದ್ರೆ ಮತ್ತೆ ನಟ್ಟ 2 ಎಕರೆಗೆ ಒಂದು ದಿವಸಕ್ಕೆ ಕಡಿಮೆ ಅಂದ್ರೂ ಒಂದು 50-100 ಲೀಟರ್ ನೀರು ಕೊಡಬೇಕಾಗ್ತದೆ. ಆಗ ನೀರು ಕೊಟ್ಟರೆ ಕಾಯಿಯ ಬೆಳವಣಿಗೆ ಬರ್ತದೆ. ಮತ್ತೆ ವರ್ಷಕ್ಕೆ ನಾನು 4 ಬಾರಿ ಗೊಬ್ಬರವನ್ನು ಅದಕ್ಕೆ ಕೊಡ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ 2 ಬಾರಿ ಅಂದ್ರೆ ಸಗಣಿ ಗೊಬ್ಬರ ಅಥವಾ ನಮ್ಮಲ್ಲಿ ಕಾಫಿ ಸಿಪ್ಪೆಯ ಕಾಂಪೋಸ್ಟ್ ಗೊಬ್ಬರ ಮಾಡ್ತೇನೆ ನಾನು. ಆ ಕಾಂಪೋಸ್ಟ್ ಗೊಬ್ಬರ ಒಮ್ಮೆ ಮತ್ತು ಸಗಣಿ ಗೊಬ್ಬರ ಒಮ್ಮೆ ಹಾಗೆ 2 ಬಾರಿ ಆ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಪೊಟಾಶ್ ಜಾಸ್ತಿ ಬೇಕಾಗ್ತದೆ ಅದರ ಬೆಳವಣಿಗೆಗೆ ಮತ್ತು ಕಾಯಿಯ ಗಾತ್ರದ ಅಭಿವೃದ್ಧಿಗೆ ಸ್ವಲ್ಪ ಪೊಟಾಶ್ ಜಾಸ್ತಿ ಕೊಡಬೇಕಾಗ್ತದೆ. ಬರೀ ಪೊಟಾಶ್ ಅನ್ನ ನಾನು ಅದಕ್ಕೆ ಕೊಡ್ತೇನೆ. ಕೊಡುವಾಗ ಕಾಯಿಯ ಬೆಳವಣಿಗೆ ಚೆನ್ನಾಗಿರ್ತದೆ, ತೂಕನು ಬಹಳ ಚೆನ್ನಾಗಿ ಬರ್ತದೆ. ಆ ರೀತಿ ನಾವು ಮುಂದುವರಿಸಿಕೊಂಡು ಬರ್ತೇವೆ. ಮತ್ತೆ ಕಳೆಗೆ ಹೆಚ್ಚಿನಂಶ ಕಳೆನಾಶಕ ಉಪಯೋಗಿಸಿದ್ರೆ ಕೆಲವು ಬುಡದಲ್ಲಿ ಕಳೆನಾಶಕ ಉಪಯೋಗಿಸಿದ್ರೆ ಗಿಡಕ್ಕೆ ತೊಂದರೆ ಆಗ್ತದೆ. ಅದರಿಂದ ನಾನು ಕಳೆನಾಶಕ ಉಪಯೋಗಿಸಿದ್ರು ಅದು ಬುಡಕ್ಕೆ ಯಾವುದೇ ಬರದೇ ಮಾಡ್ತೇನೆ. ಮತ್ತೆ ತಾಳೆ ತೋಟದ ಮಧ್ಯದಲ್ಲಿ ಮೊದಲು ನಾನು ಬಾಳೆ ಹಾಕಿ ಅದರಲ್ಲಿ ಫಸಲು ತೆಗಿತಾ ಇದ್ದೆ. ಈಗ ಮಧ್ಯಕ್ಕೆ ಅದರ ಬುಡದ ಬೇಸಿನ್ ಅಂತ ಹೇಳ್ತೀವಿ, ಅದನ್ನು ಬಿಟ್ಟುಬಿಟ್ಟು ಕಾಫಿ ಗಿಡ ಹಾಕಿದ್ದೀನಿ, ಅರೇಬಿಕಾ ಕಾಫಿ ಕೆಲವು ಹಾಕಿದ್ದೀನಿ, ಮತ್ತೆ ಈಗ ರೋಬಸ್ಟನ್ನು ಕೆಲವು ಭಾಗದಲ್ಲಿ ಹಾಕಿದ್ದೀನಿ. ರೋಬಸ್ಟ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಯಾಕಂದ್ರೆ ನೆರಳು ಜಾಸ್ತಿ ಇರೋದ್ರಿಂದ. ಅರೇಬಿಕಾದಲ್ಲಿ ಸ್ವಲ್ಪ ಕಾಫಿ ಚೆನ್ನಾಗಿ ಬರ್ತದೆ, ಅಂದ್ರೆ ಈಗ ಹೇಮಾವತಿ ಆ ರೀತಿಯ ವೆರೈಟಿ ಕಾಫಿ ಹಾಕಿದ್ರೆ ಚೆನ್ನಾಗಿ ಬರ್ತಾ ಇದ್ದು ಸ್ವಲ್ಪ ಚೆನ್ನಾಗಿ ಬಂದಿದೆ, ಅದ್ರಲ್ಲಿ ಫಸಲು ತೆಗಿತಾ ಇದ್ದೀನಿ ನಾನು. ತಾಳೆ ನಿಮಗೆ ಇಷ್ಟವಾಗಿದೆ ಅಂತ ಅನಿಸ್ತಾ ಇದೆ, ಯಾಕಂದ್ರೆ 2005-06 ಐದು ಎಕರೆಯನ್ನ ಹಾಕೊಂಡ್ರಿ, 2014-15 ಮತ್ತೆ 2 ಎಕರೆಯಲ್ಲಿ ವಿಸ್ತರಿಸಿಕೊಂಡ್ರಿ ಈ ಬೆಳೆಯನ್ನ. ಸಗಣಿ ಗೊಬ್ಬರವನ್ನು ಕೊಡ್ತೀರಿ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಿ, ರಾಸಾಯನಿಕ ಗೊಬ್ಬರವನ್ನು ಕೊಡ್ತೀರಿ, ಪೊಟ್ಯಾಷ್ ಅನ್ನ ಸ್ವಲ್ಪ ಹೆಚ್ಚಿಗೆ ಪೂರೈಕೆ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ. ಪ್ರಾರಂಭದಲ್ಲಿ ಬಾಳೆಯನ್ನ ಬೆಳ್ಕೊಂಡು ಈಗಲೂ ಬಾಳೆಯನ್ನ ಬೇರೆ ಬೇರೆ ಕಡೆ ಇಟ್ಕೊಂಡಿದ್ರ ತಾಳೆಯಲ್ಲಿನ ಕಾಪಾಡ್ಕೊಂಡಿದ್ರೆ ಹೇಗೆ? ಈಗ ತಾಳೆ ಅಲ್ಲೂ ಬಾಳೆ ಇದೆ, ಆದ್ರೆ ಬೇರೆ ಕಡೆನೂ ಬಾಳೆ ಇದೆ, ಆದ್ರೆ ಈಗ ಸ್ವಲ್ಪ ಬಾಳೆ ಕಾಯಿ ಕೈ ಸಿಗ್ತಾ ಇಲ್ಲ, ಇಲ್ಲದ್ರೆ ನಾವು ತಿಂಗಳಿಗೆಲ್ಲ ಮಾರಾಟ ಮಾಡ್ತಾ. ಈಗ ವಿಪರೀತ ಮಂಗಗಳ ಕಾಟ ಇದೆ, ಅದರಿಂದ ಬಾಳೆಯನ್ನು ಪೂರ್ಣವಾಗಿ ಮಂಗಳೇ ನಾಶ ಮಾಡ್ತಾ ಇದೆ. ನಮಗೆ ದೂರ ದೂರದಲ್ಲಿ ಒಂದೊಂದು ಗೊನೆ ಸಿಗ್ತದೆ ಅಷ್ಟೇ. ಈಗ ಸ್ವಲ್ಪ ಮಾರಾಟಕ್ಕೂ ಲಭ್ಯ ಆಗುತ್ತಾ ಬಾಳೆ? ಮಾರಾಟಕ್ಕೆ ಲಭ್ಯ ಆಗ್ತದೆ. ಮೊದಲು ಬಾಳೆಯನ್ನ ಹಾಕೊಂಡ್ರಿ ವರಮಾನನು ಸಿಕ್ತು, ಮೇಲ್ ಖರ್ಚಿಗೆ ಅನುಕೂಲ ಆಯ್ತು, ಈಗ ತಾಳೆ ಕಾಫಿಯನ್ನು ಪೋಷಣೆ ಮಾಡ್ತಾ ಇದೆ. ತಾವು ಹೇಳಿದಂಗೆ ಸ್ವಲ್ಪ ಹೆಚ್ಚಿಗೆ ನೆರಳಿದ್ದಾಗ ರೋಬಸ್ಟಾ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅರೇಬಿಕಾ ಅದಕ್ಕೂ ಹೊಂದ್ಕೊಳ್ಳುತ್ತೆ. ಅರೇಬಿಕಾದಲ್ಲಿ 795 ತಳಿಯನ್ನ ಕಾಪಾಡಿಟ್ಕೊಂಡು ಬಂದಿದ್ರಿ, ಅದನ್ನ ಬೆಳೀತಾ ಬಂದಿದ್ರಿ. ಹೇಮಾವತಿ, ಚಂದ್ರಗಿರಿ ಈ ತರದ ತಳಿಗಳನ್ನು ಹಾಕೊಂಡಿರೋದಿದ್ರೆ ನೀವು ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ? ಅಡಿಕೆ ತೋಟದಲ್ಲಿ ಸ್ವಲ್ಪ ಇದೆ ಚಂದ್ರಗಿರಿ ಹೇಮಾವತಿ ಎಲ್ಲ ಅದೆಲ್ಲ ಬರ್ತಾ ಇದೆ, ಆದ್ರೆ ಬೋರದು ಸ್ವಲ್ಪ ಜಾಸ್ತಿ ಕಾಟ ಇದೆ, ಅದನ್ನ ಮೈಂಟೈನ್ ಮಾಡ್ಬೇಕಾಗ್ತದೆ. ತಾಳೆ ತೋಟದಲ್ಲಿ ಅರೇಬಿಕಾ ಚೆನ್ನಾಗಿ ಬರುತ್ತಂತ ಹೇಳ್ತಾ ಇದ್ರಿ, ಅದು ಸರಿನೇ. ಖಾಲಿ ಬಿಡೋದ್ಕಿಂತ ಅರೇಬಿಕಾ ಕಾಫಿಯನ್ನ ಹಾಕೊಂಡು ಬಂದಷ್ಟು ಬರಲಿ, ಸ್ವಲ್ಪ ಖರ್ಚಿಗಾದ್ರೂ ದುಡ್ಡು ಸಿಗುತ್ತೆ. ಎತ್ತರವಾಗಿ ಬೆಳೀತಾ ಹೋಗ್ತವೆ ತಾಳೆ, ಅಡಿಕೆ ಮತ್ತು ತೆಂಗಿನ ಜಾತಿಗೆ ಸೇರಿರುವ ಈ ತಾಳೆ ಎತ್ತರವಾಗಿ ಬೆಳೆದಷ್ಟು ಕಟಾವಿನ ಸಮಸ್ಯೆ. ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಈಗ 2005-06 ಹಾಕೊಂಡಿದ್ದು ಎಷ್ಟು ಎತ್ತರವಾಗಿ ಬೆಳೆದಿದೆ, ಏನು ಗಮನ ಹರಿಸಿದ್ರಿ ಗೊಂಚಲುಗಳನ್ನ ಕಟಾವು ಮಾಡ್ಲಿಕ್ಕೆ? ನಮ್ಮ ಇರುವ ತೋಟದ ಕಾರ್ಮಿಕರಿಗೆ ಈ ಕಟಾವು ಬಗ್ಗೆ ತಿಳುವಳಿಕೆ ಕೊಟ್ಟು ಅವರಿಂದಲೇ ಈ ಏಣಿ ಮುಖಾಂತರ, ಅಂದ್ರೆ 30 ಏಣಿ ಸಿಗ್ತದೆ ತಂದಿದ್ದೀವಿ ಫೈಬರ್ ಏಣಿಗಳು, ಆ ಏಣಿ ಮುಖಾಂತರ ಮೇಲೆ ಹೋಗಿ ಅವರು ಕಟಾವು ಮಾಡ್ತಾರೆ. ಎಲ್ಲ ಅಂದ್ರೆ ಸರ್ಕಾರದಿಂದ ಸಮೇತ ಎತ್ತರದ ಕಟಾವು ಮಾಡಿದಕ್ಕೆ ನಮಗೆ ಪ್ರತ್ಯೇಕ ಸ್ವಲ್ಪ ಸಹಾಯಧನ ಸಿಗ್ತದೆ, ಅದರಿಂದ ಅದನ್ನ ಕಟಾವು ಮಾಡಿಸಿ ಕಂಪನಿಗೆ ಕಳಿಸ್ತಾ ಇರ್ತೀವಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಹುಡುಕ್ತಾ ಹೋಗ್ಬೇಕು. ತಾಳೆಗೆ ನಿಶ್ಚಿತವಾದ ಮಾರುಕಟ್ಟೆ ಇದೆ, ಎಲ್ಲೋ ಹುಡುಕೊಂಡು ಹೋಗ್ಬೇಕು ಅಥವಾ ವ್ಯಾಪಾರಿಗಳ ಒಂದು ಮುಲಾಜಿಗೆ ನಾವು ಒಳಗಾಗ್ಬೇಕನ್ನೋ ತರ ಏನು ಇಲ್ಲ. ಹೌದು, ತಾಳೆಗೆ ನಿಶ್ಚಿತವಾದ ಮಾರ್ಕೆಟ್, ನಮಗೆ ಇಷ್ಟು ಬೆಲೆ ಸಿಗ್ತದೆ ಅಂತ ಗ್ಯಾರಂಟಿ ಇದೆ. ಮತ್ತೆ ಈ ತಾಳೆ ಬೆಳೆಗೆ ಸ್ವಲ್ಪ ಪ್ರಾಣಿ ಪಕ್ಷಿಗಳ ಕಾಟ ಬಿಟ್ರೆ ಕಳ್ಳತನ ಅಥವಾ ಯಾವುದೇ ಒಂದು ತೊಂದರೆ ಇಲ್ಲ. ನಾವು ಮಾರಾಟ ಮಾಡುವಾಗ ವ್ಯಾಪಾರಿಗಳನ್ನ ಹುಡುಕಿಕೊಂಡು ಹೋಗುವ ಸಂಬಂಧ ಇಲ್ಲ, ಮತ್ತೆ ಯಾವುದೇ ತರದ ತೊಂದರೆ ಇಲ್ಲ. ಉತ್ತಮವಾಗಿ ಬೆಳೆದ್ರೆ ಈಗ ನಮಗೆ ಮಾಸಿಕ ಆದಾಯದ ಒಂದು ಉತ್ತಮವಾದ ವ್ಯವಸ್ಥೆ ಆಗಿದೆ. ಇನ್ನು ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಜಾಸ್ತಿ ಸಿಗ್ಬೇಕಾಗ್ತದೆ. ಪ್ರತಿ ತಿಂಗಳನ್ನು ನಿಮ್ಮಲ್ಲಿ ಕಟಾವು ನಡೀತಾ ಇರತ್ತಾ ಹೇಗೆ? ತಿಂಗಳಿಗೆ 2 ಬಾರಿ, ಅಂದ್ರೆ ಕಂಪನಿಯವರು ನಿಗದಿಪಡಿಸ್ತಾರೆ ಆ ತಾರೀಕಿನ ಹಿಂದಿನ ದಿನವೇ ತಿಂಗಳಿಗೆ 2 ಬಾರಿ ಕಟಾವು ಮಾಡ್ತೇವೆ. ಕಟಾವು ಮಾಡಿದ್ದನ್ನು ಕಂಪನಿಯ ಪ್ರತಿನಿಧಿಗಳು ಬಂದು ತೂಕ ಮಾಡಿ, ಅಂದ್ರೆ ನಮ್ಮ ಒಪ್ಪಂದ ಪ್ರಕಾರ ಅವರು ತೋಟದಿಂದಲೇ ತಗೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ನಾನು ಒಬ್ಬನೇ ಬೆಳೆಗಾರ ಇರೋದ್ರಿಂದ ಅದೊಂದು ಸ್ವಲ್ಪ ಸಮಸ್ಯೆ ಆಗಿದೆ, ಅದರಿಂದ ನಾವು ಸುಂಟಿಕೋಪ ತನಕ ತಲುಪಿಸ್ತೀವಿ, ಅಲ್ಲಿಂದ ಕಂಪನಿಯವರೇ ಎಲ್ಲ ತಗೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಮತ್ತು ನಮಗೆ ಪ್ರತಿ ತಿಂಗಳು ಹಿಂದಿನ ತಿಂಗಳ ಹಣವನ್ನು ತಿಂಗಳ 20 ಒಳಗೆ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಒಂದ್ ರೀತಿಯಲ್ಲಿ ನಿರಾಳ ಮಾರುಕಟ್ಟೆ ನಿಶ್ಚಿತವಾಗಿದೆ, ಖರೀದಿ ಮಾಡೋರು ಇದಾರೆ, ಮತ್ತೆ ಬೆಲೆನೂ ಅಷ್ಟೇ ನಿರ್ದಿಷ್ಟವಾದ ಬೆಲೆ ಏರುಪೇರಿಲ್ಲ. ವರ್ಷವಿಡೀ ಬೆಲೆ ಒಂದೇ ರೀತಿಯಲ್ಲಿ ಇರುತ್ತೆ, ಸ್ವಲ್ಪ ಏರ್ಬಹುದು, ಇಳಿಲಿಕ್ಕಿಲ್ಲ. ಬೆಲೆ ಇಳಿದ್ರು ಸರ್ಕಾರ ನಿಗದಿಪಡಿಸಿದ ಬೆಲೆ ಅವರು ಸಹಾಯಧನವಾಗಿ ಕೊಡ್ತಾರೆ ನಮಗೆ. ಈಗ ಬೆಲೆ 20 ಸರ್ಕಾರ ನಿಗದಿಪಡಿಸಿದ್ದಾರೆ, ಈ ನಿಗದಿಪಡಿಸಿದ ಬೆಲೆ ಅಕಸ್ಮಾತ್ ಇಳಿದು 14 ಬಂದ್ರೆ ಉಳಿದ 6 ನಮಗೆ ವರ್ಷದ ಕೊನೆಯಲ್ಲಿ ಸರ್ಕಾರ ಕೊಡ್ತದೆ. ಅದರಿಂದ ನಿಗದಿಪಡಿಸಿದ ಬೆಲೆಗೆ ನಮಗೆ ಯಾವುದೇ ತೊಂದರೆ ಇರೋದಿಲ್ಲ. ಒಳ್ಳೆ ವಿಷಯ, ರೈತರಿಗೆ ಈ ರೀತಿಯ ವ್ಯವಸ್ಥೆ ಆದ್ರೆ ಅನುಕೂಲವೇ. ಸರ್ಕಾರ ಎಷ್ಟೋ ವಿಷಯಗಳಲ್ಲಿ ಗಮನ ಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಳ್ಳುವ ವ್ಯವಸ್ಥೆನೂ ಮಾಡ್ತಾ ಇರತ್ತೆ. ಒಟ್ಟಾರೆ ಖರ್ಚು ವೆಚ್ಚಗಳನ್ನ ನೋಡಿದ್ರೆ ಇತರೆ ಬೆಳೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ, ಅಡಿಕೆ, ಕಾಫಿ, ಕಾಳುಮೆಣಸು ಮತ್ತಿತರೆ ಬೆಳೆಗಳನ್ನ ಕೊಡಗಿನಲ್ಲಿ ಬೆಳೀತದಾರಲ್ಲ, ಈ ಒಂದು ಹಿನ್ನೆಲೆಯನ್ನ ಗಮನಿಸಿಕೊಂಡ್ರೆ ಹೇಗನ್ಸುತ್ತೆ ತಾಳೆ ಒಟ್ಟಾರೆ? ಒಟ್ಟಾರೆ ತಾಳೆ ನಮಗೆ ಒಂದು ಲಾಭದಾಯಕ ಬೆಲೆ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ಖರ್ಚು ಬಹಳ ಕಡಿಮೆ ನಮಗೆ. ಬರೀ ವಾರ್ಷಿಕವಾಗಿ 3-4 ಗೊಬ್ಬರ ಹಾಕೋದು ಬಿಟ್ರೆ ಪ್ರತಿ ದಿವಸ ಕೆಲಸ ಮಾಡ್ಬೇಕಂತ ಯಾವುದೇ ಇಲ್ಲ. ವರ್ಷಕ್ಕೆ ಒಮ್ಮೆ ಅದರ ಬೇಸಿನ ನಾವು ನೀರು ಪಡಿಸಬೇಕು, ಮತ್ತೆ ನೀರು ಕೊಡ್ಬೇಕಷ್ಟೇ. ಅದು ಬಿಟ್ರೆ ಕಾಫಿ ತೋಟದ ಲೆಕ್ಕ ಅಥವಾ ಇತರ ಲೆಕ್ಕ ಹಾಕಿದ್ರೆ ಇದು ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಉತ್ಪತ್ತಿ ಪಡೆಯುವ ಒಂದು ಬೆಳೆಯಾಗಿದೆ. ಪ್ರಾಣಿ ಪಕ್ಷಿಗಳ ಕಾಟ ಅಂತ ಹೇಳ್ತಾ ಇದ್ರಿ, ಎಷ್ಟು ಮಟ್ಟಿಗೆ ಇರಬಹುದು? ಈಗ ಮಂಗಗಳು ವಿಪರೀತ ಬಾಳೆಯನ್ನ ಹಾಳು ಮಾಡ್ತದ ಅಂತ ಹೇಳ್ತಾ ಇದ್ರಿ, ಅದೇ ರೀತಿ ತಾಳೆಗೆ ಎಷ್ಟು ಪ್ರಮಾಣದಲ್ಲಿ ಪ್ರಾಣಿ ಪಕ್ಷಿಗಳು ತೊಂದರೆ ಕೊಡ್ತವೆ, ಎಂತೆಂತ ಪ್ರಾಣಿ ಪಕ್ಷಿಗಳಿಂದ ಸಮಸ್ಯೆ ಆಗ್ತಾ ಇದೆ? ತಾಳೆಗೆ ಕೆಳಭಾಗದಲ್ಲಿ ಇದ್ರೆ ಹಂದಿಗಳ ಕಾಟ ಇರ್ತದೆ, ಮೇಲೆ ಹೋದಾಗೆ ನವಿಲುಗಳು ಮತ್ತು ಮಂಗಗಳು, ಅಳಿಲುಗಳು, ಕಾಗೆಗಳು, ವಿಪರೀತ ಕಾಗೆಗಳು ಸಮೇತ ಇದನ್ನು ಬಯಸ್ತಾ. ಪ್ರತಿ ತಿಂಗಳು ಹಣ್ಣು ಇರ್ತದೆ ಅದರಲ್ಲಿ, ಬೇರೆ ಯಾವುದೇ ಹಣ್ಣು ಒಂದು ನಿಗದಿಪಡಿಸಿದ ಸಮಯದಲ್ಲಿ ಮಾತ್ರ ಬರೋದು, ಆದ್ರೆ ತಾಳೆಯಲ್ಲಿ ಆಗಲ್ಲ, ಪ್ರತಿ ತಿಂಗಳು ಪ್ರತಿ ಹಣ್ಣು ಇರ್ತದೆ. ಅದಕ್ಕಾಗಿ ಜಾಸ್ತಿ ಪ್ರಾಣಿ ಪಕ್ಷಿಗಳು ಅದರನ್ನು ಬಯಸಿ ಅಲ್ಲಿ ಬರುತ್ತವೆ, ಮತ್ತು ಅದು ತುಂಬಾ ರುಚಿಕರವಾಗಿರುತ್ತೆ, ಅದರ ಮೇಲಿನ ಭಾಗ ಅದನ್ನು ಸಹ ತಿನ್ನಲು ಬರ್ತವೆ. ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗ್ಬಹುದು ಈಗ ಒಟ್ಟಾರೆ ನೀವು ಕಟಾವು ಮಾಡೋದ್ರಲ್ಲಿ? ಪಕ್ಷಿಗಳು ವಿಶೇಷವಾಗಿ ಹೇಳ್ತಾ ಇದ್ರೆ ನವಿಲು, ಆಮೇಲೆ ಕಾಗೆ, ಮತ್ತೆ ಇನ್ನು ಬೇರೆ ಪಕ್ಷಿಗಳು ಅಥವಾ ಮಂಗ, ಅಳಿಲು, ಹೀಗೆ ಹಂದಿ, ಸ್ವಲ್ಪ ಎತ್ತರದವರೆಗೆ ಬೆಳೆಯ ತನಕ ಹಂದಿ ಕಾಟ ಇರುತ್ತೆ, ಆಮೇಲೆ ಹಂದಿಗಳು ಮೇಲೆ ಹತ್ತಕ್ಕಾಗಲ್ಲ, ಏನಿಲ್ಲ. ಈ ಎಲ್ಲಾ ಪ್ರಾಣಿ ಪಕ್ಷಿಗಳ ಒಂದು ಕಾಟವನ್ನು ಗಮನಿಸಿಕೊಂಡ್ರೆ ಶೇಕಡವಾರು ಎಷ್ಟು ನಿಮಗೆ ಕೈತಪ್ಪಿ ಹೋಗ್ಬೋದಂತ ಹೇಳ್ತೀರಿ? ಅಥವಾ ಆ ತಿಂದ ಕಾಯಿಗಳನ್ನ ಅಥವಾ ಹಣ್ಣುಗಳನ್ನ ಆರಿಸಿ ಮಾರಾಟ ಮಾಡಬಹುದಾ ಅಥವಾ ಹೇಗೆ? ನಮಗೆ ಅದರಲ್ಲಿ ಒಂದು 5-10% ನಷ್ಟ ಆಗ್ತದೆ, ಆದ್ರೆ ಬಿದ್ದ ಹಣ್ಣನ್ನು ನಾವು ಕಟಾವು ಮಾಡ್ತೀವಿ, ಅದ್ರ ಜೊತೆಲಿ ಸೇರಿಸಿ ಮಾರಾಟ ಮಾಡ್ತೀವಿ, ಅದರಲ್ಲಿ ಮೇಲಿನ ಭಾಗ ಹೋದ್ರೂ ಬಾಕಿ ಮಾರಾಟ ಮಾಡ್ತೀವಿ. ಒಳಗಡೆ ಇರುವ ಬೀಜದಿಂದ ಎಣ್ಣೆಯನ್ನ ತೆಗಿತಾರೆ, ಅದೇ ಪ್ರಮುಖವಾದ ಅಂಶ ಆಗ್ತದೆ. ಈ ಪ್ರಾಣಿ ಪಕ್ಷಿಗಳು ತಿನ್ನೋದು ಬೀಜದ ಮೇಲಿರುವ ಪದಾರ್ಥ ಅಲ್ವಾ? ಹೌದೌದು, ಕಟಾವಿನ ಒಂದು ಪ್ರಮುಖವಾದ ಕೆಲಸ, ಹಾಗೆ ಗೊಬ್ಬರ ಕೊಡೋದು. ಇನ್ನು ಮಳೆಗಾಲ ಶುರುವಾಯ್ತು ಅಂದ್ರೆ ನೀರೇನ್ ಬೇಕಾಗಿಲ್ಲ, ಬೇಸಿಗೆಯಲ್ಲಿ ಒಂದು ವಾರ 15 ದಿನಕ್ಕೆ ಒಂದ್ಸಾರಿ ಹದ ನೋಡ್ಕೊಂಡು ನೀರು ಪೂರೈಕೆ ಮಾಡಿದ್ರೆ ಹೇಗೆ? ಬೇಸಿಗೆಯಲ್ಲಿ ಅದೇ ಅದ ನೋಡ್ಕೊಂಡು ನಾವು ವಾರಕ್ಕೊಮ್ಮೆ ಆದ್ರೂ ಪೂರೈಕೆ ಮಾಡಲೇಬೇಕಾಗ್ತದೆ, ವಾರಕ್ಕೊಮ್ಮೆ ನೀರು ಪೂರೈಕೆ ಮಾಡಿದ್ರೇನೆ ಅದು ಚೆನ್ನಾಗಿ ಇದ್ ಬರ್ತದೆ. ಕಾಂಪೋಸ್ಟ್ ಗೊಬ್ಬರವನ್ನ ವರ್ಷದಲ್ಲಿ ಒಂದ್ ಸಾರಿ ಹಾಕ್ತೀರಾ, 2 ಸಾರಿ ಕೊಡ್ತೀರಾ, ರಾಸಾಯನಿಕ ಗೊಬ್ಬರ 4 ಸಾರಿ ಅಂತ ಹೇಳ್ತಾ ಇದ್ರೆ ಯಾವ ಕೊಡ್ತೀರಿ ಹೇಳಿ? ಈ ರಾಸಾಯನಿಕ ಗೊಬ್ಬರವನ್ನು ನಾವು ಈಗ ಮೊದಲಾಗಿ ಮೇ ತಿಂಗಳಲ್ಲಿ ಕೊಡ್ತೀವಿ, ನಂತರ ಆಗಸ್ಟ್ ನಲ್ಲಿ ಒಂದು, ಮತ್ತು ನವೆಂಬರ್ ತಿಂಗಳಲ್ಲಿ ಕೊಡ್ತೀವಿ, ಮತ್ತೆ ಮಾರ್ಚಲ್ಲಿ ನೀರು ಕೊಡುವಾಗ ಒಮ್ಮೆ ಕೊಡ್ತೀವಿ, ಹಾಗೆ 4 ಸಲ ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಮತ್ತೆ ಸಿಪ್ಪೆ ಗೊಬ್ಬರವನ್ನು ಕಾಂಪೋಸ್ಟ್ ಮಾಡಿದ್ದನ್ನ ಈಗ ಜೂನ್ ಅಲ್ಲಿ ಅದಕ್ಕೆ ಕೊಡ್ತೀವಿ, ಮತ್ತೆ ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ನೀರು ಕೊಡುವಾಗ ಒಂದು ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡ್ತೇವೆ, ಅದು ಸ್ಪ್ರಿಂಕ್ಲರ್ಲಿಂದ ನಾವು ಸ್ವಲ್ಪ ನೀರು ಕೊಡೋದ್ರಿಂದ ಅದು ಕೊಡ್ತೇವೆ. ಕಾಂಪೋಸ್ಟ್ ಗೊಬ್ಬರವನ್ನು ಕೊಟ್ರೆ ಬೆಳೆಗಳಿಗೆ ಒಳ್ಳೇದೇ, ಬೆಳೆನೂ ಆರೋಗ್ಯಕರವಾಗಿರುತ್ತೆ, ಮಣ್ಣಿನ ಫಲವತ್ತತೆ ಕಾಪಾಡಿದಂಗಾಗುತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಆಗ್ತವಲ್ವಾ? ಗಿಡದ ಬೆಳವಣಿಗೆನು ಮತ್ತು ಕಾಯಿಯ ಬೆಳವಣಿಗೆನು ಕಾಂಪೋಸ್ಟ್ ಗೊಬ್ಬರದಿಂದ ತುಂಬಾ ಉತ್ತಮ ಆಗ್ತದೆ, ಮಣ್ಣಿನ ಒಂದು ಸಾರ ರಕ್ಷಣೆ ಮಾಡಲು ಕಾಂಪೋಸ್ಟ್ ಗೊಬ್ಬರ ನಮಗೆ ತುಂಬಾ ಉತ್ತಮವಾಗ್ತದೆ. ತಾಳೆ ನಿಮಗೆ ಇಷ್ಟವಾಗಿದೆ ಹಾಗಾಗಿ ಉಳಿಸಿಕೊಂಡಿದ್ರಿ, ಕೆಲವೊಬ್ಬರಿಗೆ ಉಳಿಸಿಕೊಳ್ಳಿಕ್ ಆಗಿಲ್ಲ, ಇದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡ್ತೀರಿ? ವಿಶ್ಲೇಷಣೆ ಅಂದ್ರೆ ಕೊಡಗಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಕಾಫಿ ಮತ್ತು ಕಿತ್ತಳೆ ಮೊದಲು ಇತ್ತು, ಕಾಫಿ ಒಳ್ಳೆ ಮೆಣಸು ಇದಕ್ಕೆ ಜಾಸ್ತಿ ಪ್ರೋತ್ಸಾಹ ಇತ್ತು, ಅದರಿಂದ ಎಲ್ಲರೂ ಅದರ ಬಗ್ಗೆನೆ ಜಾಸ್ತಿ ಚಿಂತನೆ ಮಾಡ್ತಾ ಇದಾರೆ. ಇದು ಪ್ರಾರಂಭದಲ್ಲಿ ಬಹಳ ಕಷ್ಟದ ಕೆಲಸ, ಕಾಡು ಬೆಳೆದು ಇಲಿ ತೂತ ಕೊರೆದು ಇದೆಲ್ಲ ಹಾಳು ಮಾಡ್ತದೆ, ಅದಕ್ಕೆ ಪ್ರಾರಂಭದಲ್ಲಿ 1-2 ವರ್ಷ ನಾವು ಬಹಳ ಪ್ರಯತ್ನ ಪಡಬೇಕಾಗುತ್ತೆ ಗಿಡಗಳನ್ನ ಉಳಿಸ್ಕೊಳ್ಳಕ್ಕೆ. ಆ ಪ್ರಯತ್ನದಲ್ಲಿ ವಿಫಲರಾಗಿ ಅಥವಾ ಇದರ ಬಗ್ಗೆ ಇಷ್ಟು ತಾಳ್ಮೆ ವಹಿಸಿ ಕೆಲಸ ಮಾಡಬೇಕು ಇಷ್ಟ ಇಲ್ಲದ ಹಾಗೆ ಆಗಿದ್ರಿಂದ ನಮ್ಮ ಈ ಏರಿಯಾದಲ್ಲಿ ಯಾರ್ದು ಉಳಿಲಿಲ್ಲ, ನಂದೊಬ್ಬಂದೇ ಉಳಿತು. ನಾನು ಪ್ರಯತ್ನ ಪಟ್ಟು ಅದು ಉಳಿಸ್ಕೊಳ್ಬೇಕು ಅಂತಲೇ ಉಳಿಸ್ಕೊಂಡಿದ್ದೀನಿ, ಅದರಿಂದ ನನಗೀಗ ತುಂಬಾ ಪ್ರಯೋಜನ ಆಗ್ತಾ ಇದೆ. ಇದು 2-3 ವರ್ಷಗಳ ಕಾಲ ಏನೇನು ಪ್ರಮುಖವಾದ ಸಮಸ್ಯೆಗಳು ಬರ್ತವೆ? ಒಂದು, ಕಳೆ ಜಾಸ್ತಿ ಬೆಳೀತದೆ, ಆ ಕಳೆ ಜಾಸ್ತಿ ಬೆಳೆದ್ರೆ ಇಲಿಗಳ ಕಾಟ, ಇಲಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಅದರ ಬುಡವನ್ನು ಕೊರೆದು ಒಳಗೆ ಹೋಗಿ ಅದರನ್ನೆಲ್ಲ ತಿನ್ನುತ್ತದೆ, ಆಗ ಗಿಡ ಸತ್ತೋಗ್ತದೆ. ಎರಡನೇದು ಈ ಮುಳ್ಳಂದಿ ಮುಂತಾದ ಇರ್ತವೆ, ಅದು ಸಮೇತ ಅದರ ಬುಡವನ್ನು ಕೊರೆದು ಅದ್ರ ಒಳಗಿನ ಭಾಗ ಬಹಳ ಸಿಹಿ ಇರ್ತದೆ, ಹಾಗೆದ್ರಿಂದ ಅದನ್ನು ಕೊರೆದು ಅದನ್ನ ಒಳಗಿನ ತಿರುಳನ್ನೆಲ್ಲ ತಿಂದು ಬಿಡ್ತದೆ, ಆಗ ಗಿಡ ಸತ್ತೋಗ್ತದೆ. ಅದರಿಂದ ನಾವು ಮೊದಲನೇದಾಗಿ ಅಂದ್ರೆ ಯಾವುದೇ ಕಳೆ ಬರದಾಗೆ ಸ್ವಚ್ಛವಾಗಿ ಇಡಬೇಕು ಗಿಡಗಳನ್ನು, ಮತ್ತು ಇಲಿಯ ಒಂದು ಉಪಟಳಕ್ಕೆ ಔಷಧಿ ಎಲ್ಲ ಇಟ್ಟು ಅದರ ಅಂತ ವ್ಯವಸ್ಥೆ ಮಾಡಬೇಕು. ಮತ್ತೆ ಪ್ರತಿ ದಿವಸ ಯಾವ ಗಿಡಕ್ಕೆ ಏನಾದ್ರೆ ಬಂದಿದೆಯಾ, ಯಾವ್ದಾದ್ರೆ ತೊಂದರೆ ಆಗಿದೆಯಾ ಅಂತ ನೋಡ್ಬೇಕು. ಅಷ್ಟು ಮಾಡಿ ಮೇಂಟೈನ್ ಮಾಡಿದ್ರೆ ಏನು ಆಗೋದಿಲ್ಲ. ಯಾವುದೇ ಬೆಳೆ ಸುಲಭವಾಗಿ ಬರೋದಿಲ್ಲ, ಬರಲೂಬಾರದು. ಒಂದ್ ರೀತಿಯಲ್ಲಿ ನಮ್ಮ ಗಮನ ಆ ಬೆಳೆಗಳ ಪೋಷಣೆ ಹತ್ರ ಇದ್ರೆ ಒಳ್ಳೇದೇ. ಬಹಳ ಸುಲಭವಾಗಿ ಬರ್ಬೇಕಂತಂದ್ರೆ ಎಷ್ಟೋ ವಿಚಾರಗಳಲ್ಲಿ ಅದು ಸಾಧುವಲ್ಲ, ಅದನ್ನ ನಾವು ನಿರೀಕ್ಷೆ ಮಾಡೋದು ತಪ್ಪಾದೀತು. ಕಾಳಜಿ ಕೊಟ್ಟಷ್ಟು ಬೆಳೆಗಳು ಗಿಡಗಳು ಚೆನ್ನಾಗಿ ಬರ್ತವೆ. ಮಾರುಕಟ್ಟೆ ವಿಷಯದ ಬಗ್ಗೆ ಹೇಳ್ತಾ ಇದ್ರಿ, ಆಮೇಲೆ ಬಟವಾಡೆ ಬಗ್ಗೆನೂ ಹೇಳ್ತಾ ಇದ್ರಿ, ತಾಳೆ ಗೊಂಚಲಗಳನ್ನ ಮಾರಾಟ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ, ಹಾಗೆ ಹಣ ಪಾವತಿ ವಿಷಯದಲ್ಲಿನೂ ತೊಡಕುಗಳಿಲ್ಲ. ಇದೇ ಬೇಕಾಗಿರೋದು ನಮ್ಮ ರೈತರಿಗೆ. ತಾಳೆ ಬೆಳೆ ಈ ಪ್ರದೇಶಕ್ಕೆ ಹೊಂದಿಕೊಂಡಿದೆ, ಇಳುವರಿ ಬಗ್ಗೆ ಹೇಳಿ. 7 ಎಕರೆಯಲ್ಲಿ ಹೇಗೆ ಒಂದೊಂದ್ಸಾರಿ ಹೆಚ್ಚಿಗೆ ಸಿಗಬಹುದು, ಕೆಲವೊಂದ್ಸಾರಿ ಕಡಿಮೆ ಸಿಗಬಹುದು, ಯಾವ ತಿಂಗಳುಗಳಲ್ಲಿ ನಿಮಗೆ ಒಳ್ಳೆ ಇಳುವರಿ ಸಿಗುತ್ತೆ, ಯಾವ ತಿಂಗಳುಗಳಲ್ಲಿ ಕಮ್ಮಿ ಆಗ್ತದೆ? ನಮಗೆ ಸಾಧಾರಣ ಜೂನ್ ತಿಂಗಳಲ್ಲೆಲ್ಲ ಒಳ್ಳೆ ಇಳುವರಿ ಸಿಗ್ತದೆ, ನನಗೆ ಈಗ ಬಂದ ಇಳುವರಿ ಕ್ರಮದಲ್ಲಿ ಕೆಲವು ಭಾಗದಲ್ಲಿ ಬಿಟ್ರೆ ಎಲ್ಲಾ ತಿಂಗಳು ಎವರೇಜ್ ಅಂದ್ರೆ ಒಂದೇ ಮಾದರಿ ಇಳುವರಿ ಬರ್ತಾ ಇದೆ. ನನಗೆ ಹೆಚ್ಚು ಕಡಿಮೆ ಅಂತ ಬರ್ತಾ ಇಲ್ಲ, ಆದ್ರೆ ಕೆಲವು ತಿಂಗಳಲ್ಲಿ ಜಾಸ್ತಿ ಬರ್ತದೆ. ಅಂದ್ರೆ ಜೂನ್ ನಲ್ಲಿ ಹೆಚ್ಚಿಗೆ ಬರುತ್ತೆ ಅನ್ನೋದಕ್ಕೆ ಕಾರಣ ಏನಿರ್ಬೋದು ಬಾಲಕೃಷ್ಣ ರೇ ಅವರೇ? ಈಗ ಬೇಸಿಗೆಯಲ್ಲಿ ಗೊಬ್ಬರ ಕೊಟ್ಟು ಇದು ಮಾಡುವಾಗ ಮಳೆ ಕಮ್ಮಿ ಇರೋದ್ರಿಂದ ಕಾಯಿಗಳ ರೋಗಗಳು ಜಾಸ್ತಿ ಬರ್ತದೆ. ತಾವು ಹೇಳೋ ಪ್ರಕಾರ ಕಾಳಜಿನ ಚೆನ್ನಾಗಿ ಕೊಡೋದ್ರಿಂದ ವರ್ಷವಿಡೀ ಸರಾಸರಿ ಇಳುವರಿ ಸಿಗ್ತಾ ಇರತ್ತೆ. 15 ದಿನಕ್ಕೊಂದ್ಸಾರಿ ನೀವು ಕಟಾವು ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ, ಒಂದೊಂದ್ ಸಾರಿಗೆ ಎಷ್ಟು ನಿಮಗೆ ತೂಕದ ಲೆಕ್ಕದಲ್ಲಿ ಹೇಳೋದಾದ್ರೆ ಗೊಂಚಲುಗಳು ಸಿಗ್ತವೆ? ನನಗೆ 15 ದಿನದಲ್ಲಿ ಕಟಾವು ಮಾಡುವಾಗ 2-2.5 ಟನ್ ಅಷ್ಟು ಸಿಗ್ತದೆ. ಕೆಲವು ತಿಂಗಳಲ್ಲಿ ಮತ್ತೆ 1.5 ಟನ್ ಸಿಗ್ತದೆ. ಎವರೇಜ್ ಆಗಿ 2-2.5 ಟನ್ ಸಿಗ್ತದೆ. ಇಲ್ಲಿಂದ ಶುಂಠಿ ಕೊಪ್ಪಕ್ಕೆ ಸಾಗಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ? ನಿಮ್ದಾದ ಜೀಪು ಅಥವಾ ಏನಾದ್ರೂ ಬಾಡಿಗೆ ವಾಹನವನ್ನ ಬಳಸ್ಕೊಂತೀರಾ ಅಥವಾ ಕಂಪನಿಯವರು ಏನಾದ್ರೂ ವಾಹನದ ವ್ಯವಸ್ಥೆ ಇಟ್ಕೊಂಡಿದ್ರೆ ಹೇಗೆ? ಇಲ್ಲ, ಮೊದಲು ನಾವು ಬಾಡಿಗೆ ವಾಹನ ಬಳಸ್ತಾ ಇದ್ದ, ಈಗ ಬರೀ ತಾಳೆ ಸಾಗಿಸಲ್ಬೇಕಾಗಿ ಮತ್ತೆ ನಮ್ಮ ಕಾಫಿ ತೋಟದ ಕೆಲಸಕ್ಕಾಗಿ ನಾವು ಸ್ವಂತ ಪಿಕಪ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ನಾವು ಶುಂಠಿ ಕೊಪ್ಪಕ್ಕೆ ಹಾಕ್ತೇವೆ. ಈಗ ಕಟಾವು ಮಾಡೋದು ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ನಿರ್ದಿಷ್ಟವಾದ ದಿನಾಂಕ ಕೊಡೋದ್ರಿಂದ ಅದಕ್ಕೆ ತಕ್ಕಂತೆ ನೀವು ಕಾರ್ಮಿಕರನ್ನ ಜೋಡಿಸಿ ಬೆಳಗ್ಗೆ ಕಟಾವು ಮಾಡಿ ಮಧ್ಯಾಹ್ನ ಅಥವಾ ಸಾಯಂಕಾಲ ಹೊತ್ತಿಗೆ ಸಾಗಿಸ್ಬಿಡ್ತೀರಲ್ವಾ? ಇಲ್ಲ, ಒಂದು ದಿನ ಮೊದಲೇ ಕಟಾವು ಮಾಡ್ತೀವಿ. ಅಂದ್ರೆ ಕಟಾವು ಮಾಡೋದು ಬೆಳಗ್ಗೆ ಶುರು ಆದ್ರೆ ಸಾಯಂಕಾಲದವರೆಗೆ ಕಟಾವೇ ಇರ್ತದೆ. ಅಂದ್ರೆ ಯಾವ್ಯಾವ ಮರದಲ್ಲಿ ಹಣ್ಣು ಇದೆ ಅಂತ ಹುಡುಕಿ ಅದು ಕಟಾವು ಮಾಡಬೇಕಾಗ್ತದೆ. ಅದರಿಂದ 4-5 ಜನಕ್ಕೆ ಒಂದು ದಿವಸ ಪೂರ್ತಿ ಕಟಾವು ಉದ್ಯೋಗ ಇರ್ತದೆ. ಮಾರನೆ ದಿವಸ ಕಂಪನಿಯ ಪ್ರತಿನಿಧಿ ಬರ್ತಾರೆ, ಅವ್ರು ಬಂದು ತೂಗ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಅಲ್ಲಿ ತಗೊಂಡೋಗಿ ಹಾಕೋದು. ಒಂದಿನ ತಡ ಮಾಡಿದ್ರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಲ್ವಾ? ಇಲ್ಲ, ಸಮಸ್ಯೆ ಏನಾಗುದಿಲ್ಲ. ನೋಡಿ, ತಾಳೆ ಬಗ್ಗೆ ನಾವು ಹೀಗೆ ಮಾತಾಡ್ತಾ ಹೋದ್ರೆ ಎಷ್ಟೊಂದು ವಿಷಯಗಳಿದಾವೆ. ಕೆಲವೊಬ್ಬರು ತಾಳೆಗೆ ಕಾಲ್ಮೆಂಟ್ಸ್ ಅನ್ನು ಹಬ್ಬಿಸ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ನೀವು ಆ ರೀತಿಯ ಆಲೋಚನೆ ಅಥವಾ ಪ್ರಯತ್ನವನ್ನು ಮಾಡಿದಿರಾ ಹೇಗೆ? ನಾನೀಗ ಉದ್ದವಾಗಿ ಬೆಳೆದ ತಾಳೆಗಳಿಗೆ ನೆಟ್ಟಿದ್ದೀನಿ ಗಿಡ, ಒಂದು 5-6 ಅಡಿ ಎತ್ತರ ಬಂದಿದೆ. ತಾಳೆಯೊಂದಿಗೆ ಹಾಕಿದ 795 ಕಾಫಿ ಹೇಗಿದೆ, ಇಳುವರಿ ಹೇಗೆ ಸಿಗ್ತಾ ಇದೆ? ಅದರಲ್ಲಿ ಬರೀ ಕಾಫಿ ತೋಟ ಮಾಡಿದಷ್ಟು ಇಳುವರಿ ಸಿಗ್ತಾ ಇಲ್ಲ, ಆದ್ರೂ ನಮಗೆ ಒಂದು ಭಾಗದ ಖರ್ಚಿಗೆ ಸ್ವಲ್ಪ ಆಗ್ತಾ ಇದೆ. ನಿಜ, ಖಾಲಿ ಬಿಡೋದಕ್ಕಿಂತ ಅನುಕೂಲವೇ. ಅಡಿಕೆ ತಾಳೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಇವತ್ತು ಒಂದ್ ರೀತಿಯಲ್ಲಿ ಸ್ವಲ್ಪ ಲಾಭದಾಯಕ ಬೆಳೆ ಅಂತ ಅನ್ಸುತ್ತಾ ಅಥವಾ ಇಲ್ಲ ಅದಕ್ಕಿಂತ ಹೆಚ್ಚು ಸಿಗ್ತಾ ಇದೆ ಅಂತ ಹೇಳ್ತಾ ಇದೀರಾ ಧರಣಿಯನ್ನ ಗಮನಿಸಿದ್ರೆ? ಈಗ 1 ವರ್ಷದಿಂದ ಅಡಿಕೆ ಜಾಸ್ತಿ ಲಾಭದಾಯಕ ಕಾಣ್ತಾ ಇದೆ. ಮೊದಲು ನಮಗೆ ತಾಳೆನೇ ಲಾಭದಾಯಕ ಕಾಣ್ತಾ ಇತ್ತು, ಕಳೆದ ವರ್ಷದಿಂದ ಮಾತ್ರ ಅಡಿಕೆ ಧಾರಣೆ ತುಂಬಾ ಏರಿರೋದ್ರಿಂದ ಅಡಿಕೆ ಲಾಭದಾಯಕ ಕಾಣ್ತಾ ಇದೆ. ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಗಿದೆ? ಅಡಿಕೆ ನಾಟಿ ಮಾಡಿ ಸಾಧಾರಣ 25-30 ವರ್ಷ ಮೇಲೆ ಆಗಿತ್ತು. ಇಳುವರಿ ಹೇಗಿದೆ? ಇಳುವರಿ ಸ್ವಲ್ಪ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಹಸಿದೆ ಕೊಡ್ತಾ ಇದೀರೇನೋ ಅಲ್ವಾ? ಹೌದು, ಅದು ಕುಯ್ಯೋದೆಲ್ಲ ಕೊಡಗಿನಲ್ಲಿ ಬಾರಿ ಕಷ್ಟ ಆಗ್ತದೆ. ಅದರಿಂದ ನಾವು ಕಾಂಟ್ರಾಕ್ಟ್ ಬರ್ತಾರೆ, ಅವರಿಗೆ ಕುಯ್ದು ಕೆಜಿ ಲೆಕ್ಕ ತೂಗಿ ಕೊಡ್ತಾ ಇದೀವಿ. ಈ ವರ್ಷ ಕೆಜಿಗೆ 42 ರೂಪಾಯಿ ಆಗಿ ಕೊಟ್ಟು ಹಸಿಕಾಯಿಗಿದೆ. ತಾಳೆ, ಬಾಳೆ, ಅಡಿಕೆ, ಕಾಫಿ, ಇನ್ನು ಪೂರಕವಾಗಿ ಒಳ ಬೆಳೆಗಳು ಕಿತ್ತಳೆ ಮತ್ತಿತರ ಬೆಳೆಗಳು ಇರ್ಬೇಕಲ್ವಾ? ಕಿತ್ತಳೆ ಈಗ ಇಲ್ಲ, ಕಿತ್ತಳೆ ಈ ಭಾಗದಲ್ಲಿ ಪೂರ್ಣ ನಾಶ ಆಯ್ತು. ಮೊದಲು ಏಲಕ್ಕಿ ಮತ್ತು ಕಾಳುಮೆಣಸು ಇತ್ತು, ಆದ್ರೆ ಏಲಕ್ಕಿನೂ ಈ ಭಾಗದಲ್ಲಿ ಈಗ ಪೂರ್ಣವಾಗಿ ಎಲ್ಲ ಕೈ ಬಿಡಲಾಗಿದೆ. ಆದ್ರೆ ಕಾಳುಮೆಣಸು 18 ತನಕ ಬಹಳ ಚೆನ್ನಾಗಿ ಬರ್ತಾ ಇತ್ತು. 18 ಪ್ರಕೃತಿ ವಿಕೋಪದಿಂದ ಗಾಳಿಯಲ್ಲಿ ಒಂದೇ ಸಲ 1,000 ಬಳ್ಳಿಯಷ್ಟು ನಾಶ ಆಯ್ತು. ಅದರಿಂದ ಇನ್ನು ಪುನಃ ನಟ್ಟು ಬರಬೇಕು, ಆದ್ರೆ ತೋಟದ ಒಳಗೆ ನಟ್ಟರೆ ಅಷ್ಟು ಬೇಗ ಬರೋದಿಲ್ಲ. ಇನ್ನು ಪ್ರಯತ್ನ ಪಡ್ತಾ ಇದ್ದೀನಿ, ನೋಡ್ಬೇಕು. ಈಗ ತಾಳೆ ಬೆಳೆಗೆ ನೀರು ಉಣಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನಮ್ಮಲ್ಲಿ ವಿದ್ಯುತ್ ಚಾಲಿತ ಪಂಪ್ ಸೆಟ್ ಎಲ್ಲ ಇದೆ, ಮತ್ತೆ ಡೀಸೆಲ್ ಚಾಲಿತ ಪಂಪ್ ಸೆಟ್ನೂ ಇದೆ, ಕೆರೆ ಇದೆ. ಸರ್ಕಾರದಿಂದ ಸಹಾಯಧನ ಪಡೆದು ಚಿಕ್ಕ ಕೆರೆ ಮಾಡಿದೆ, ಮತ್ತೆ ಅದನ್ನ ದೊಡ್ಡದು ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅರೇಬಿಕಾ ಕಾಫಿಗೂ ನೀರು ಉಣಿಸ್ಲಿಕ್ಕೂ ಸಮಸ್ಯೆ ಇಲ್ಲ, ಹಾಗೆ ತಾಳೆಗೂ ಪೂರೈಕೆ ಆಗ್ತದಲ್ವಾ? ರೋಬಸ್ಟ್ ಕಾಫಿಗೆ ನೀರು ಉಣಿಸ್ತಾ ಇದೀವಿ, ಅರೇಬಿಕಾ ಕಾಫಿಗೆ ನಾವು ನೀರು ಉಣಿಸ್ತಾ ಇಲ್ಲ. ರೋಬಸ್ಟಕ್ಕೆ ಮಾತ್ರ ನೀವು ನೀರನ್ನ ಬಳಕೆ ಮಾಡ್ಕೊಳ್ತೀರಿ, ಹಾಗೆ ತಾಳೆಗೂ ಪ್ರಯೋಜನ ಆಗುತ್ತೆ. ಪ್ರಯೋಜನ ಆಗ್ತದೆ. ನಿಜ, ಚೆನ್ನಾಗಿದೆ. ತಾಳೆ ಬೆಳೆಯನ್ನ 16 ವರ್ಷಗಳಿಂದ ಕಾಪಾಡಿಕೊಂಡು ಅದರಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿದ್ರೆ ಲಾಭನೂ ಆಗಿದೆಯಾ? ಲಾಭನೂ ಆಗಿದೆ. ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ ಬಾಲಕೃಷ್ಣ ರೈ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಕುಶಾಲನಗರ ತಾಲೂಕು ಕೆದಕಲ್ ಹಾಲೇರಿಯ ಬಿಎ ಬಾಲಕೃಷ್ಣ ರೈ ಅವರ ತಾಳೆ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ನೋಡಿ, ಶ್ರದ್ಧೆ ಆಸಕ್ತಿ ಇದ್ರೆ ಒಂದು ಬೆಳೆಯನ್ನ ಕಾಪಾಡೋದು ಅದರಿಂದ ಪ್ರಯೋಜನ ಮಾಡಿಕೊಳ್ಳೋದು ಆಗುತ್ತೆ ಅನ್ನೋದಕ್ಕೆ ಇವರದು ಒಂದು ಒಳ್ಳೆ ಉದಾಹರಣೆ. ಎಷ್ಟೋ ಜನ ಬೇರೆ ಬೇರೆ ಬೆಳೆಗಳನ್ನ ಹಾಕ್ತಾರೆ, ಏನೇನೋ ಕಾರಣಗಳಿಂದ ಕೈ ಬಿಡ್ತಾರೆ ಅಥವಾ ನಿರಾಸೆಯಿಂದ ಅದನ್ನ ನಿರ್ಲಕ್ಷ್ಯ ಮಾಡಿ ಅದರಿಂದ ಏನೂ ಪ್ರಯೋಜನ ಮಾಡ್ಕೊಳ್ಳೋದನ್ನೇ ಆತಂಕಕ್ಕೆ ಒಳಗಾಗ್ತಾರೆ. ಬರೀ ತಾಳೆ ಅಂತಲ್ಲ, ಎಷ್ಟೋ ಜನ ಕಾಫಿಯನ್ನು ಸರಿಯಾಗಿ ಪೋಷಣೆ ಮಾಡ್ಲಿಕ್ಕಾಗಿಲ್ಲ, ಇನ್ನು ಬೇರೆ ಬೆಳೆಗಳ ವಿಚಾರದಲ್ಲೂ ಹೀಗೆ. ಬಾಲಕೃಷ್ಣ ರೈ ಅವರ ಸಂಪರ್ಕಕ್ಕೆ ಸಂಖ್ಯೆಯನ್ನ ಕೊಡ್ತಾ ಇದೀವಿ, ಮಾತನಾಡಬಹುದು. 944-87-4504 9448720450. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ನಿಮ್ಮ ಜಮೀನುಗಳಲ್ಲಿ ಮರಗಿಡಗಳಿದ್ರೆ ನಿಮ್ಮ ಜಮೀನು ಶೋಭಾಯಮಾನವಾಗಿ ಕಾಣುತ್ತೆ. ವಿಭಿನ್ನವಾದ ಮರಗಿಡಗಳನ್ನು ನಿಮ್ಮ ಜಮೀನುಗಳಲ್ಲಿ ಬೆಳೆದುಕೊಳ್ಳಕ್ಕೆ ಅವಕಾಶ ಇದೆ. ಎತ್ತರವಾಗಿ ಬೆಳೆಯುವ, ಹರಡಿಕೊಂಡು ವೃದ್ಧಿಯಾಗುವ, ಹಣ್ಣುಗಳನ್ನು ಹೂಗಳನ್ನು ನೀಡುವ, ಹಣ್ಣುಗಳನ್ನು ನೀಡದಿದ್ರೂ ಬೆಲೆ ಬಾಳುವ ನಾಟಗಳನ್ನು ನೀಡುವ, ಹೀಗೆ ಉಪಯುಕ್ತವಾದ ಮರಗಿಡಗಳನ್ನು ನಿಮ್ಮಲ್ಲಿ ಹಾಕ್ಕೊಂಡ್ರೆ ಪ್ರಯೋಜನಕಾರಿ. ರೈತರಿಗೆ ಉರುವಲನೂ ಸೇರಿಕೊಂಡು ಬೇರೆ ಬೇರೆ ಉದ್ದೇಶಗಳಿಗೆ ಮರಗಳ ಆಸರೆ ಬೇಕಾಗ್ತದೆ. ಹಾಗೆ ಅವುಗಳು ನೀಡುವ ಎಲೆ, ತರಗು, ಇತರೆ ಉತ್ಪನ್ನಗಳು ಕೃಷಿಗೆ ಪೂರಕವಾಗಿ ಸಹಾಯಕ ಬರುತ್ತೆ. ಜೊತೆಗೆ ಮರಗಳಲ್ಲಿ ಮೂಡುವ ಪುಷ್ಪಗಳಿದವಲ್ಲ, ಅನೇಕ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೂ ಆಹಾರವಾಗಬಲ್ಲವು ಅಥವಾ ಸಹಾಯಕ್ಕೆ ಬರಬಲ್ಲವು. ಜೇನು ಎಷ್ಟು ಎತ್ತರದ ಮರಕ್ಕೂ ಹೋಗಬಲ್ಲದಲ್ವ? ನಾವು ಹತ್ತದ ಜಾಗಕ್ಕೂ ಜೇನು ಆರಾಮಾಗಿ ಹೋಗಿ ಮಕರಂಧ ಪರಾಗವನ್ನು ಹೀರಿಕೊಂಡು ಸಂಗ್ರಹಿಸಿಕೊಂಡು ನಮಗೆ ಜೇನುತುಪ್ಪವನ್ನು ನೀಡಬಲ್ಲದು, ತನ್ನ ಸಂತಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಲ್ಲದು. ಹೀಗೆ ಹೇಳ್ತಾ ಹೋದ್ರೆ ಮರಗಳ ಅನೇಕ ಸಂಗತಿಗಳು ನಮ್ಮ ಮುಂದೆ ಹಾದು ಹೋಗ್ತವೆ. ರೈತ ಬಂದವರೇ, ಮರಗಳಿದ್ರೆ ಆಪತ್ಕಾಲದಲ್ಲಿ ನಮಗೆ ಹಣವೂ ಸಿಗುತ್ತೆ, ಇನ್ನು ಬೇರೆ ಬೇರೆ ಅನುಕೂಲಗಳನ್ನು ಕಾಣಬಹುದು. ಬರಗಾಲವನ್ನು ಸಹಿಸಿಕೊಳ್ಳುವ ಶಕ್ತಿ ಮರಗಳಿಗಿದೆ. ಹೆಚ್ಚು ಮಳೆ ಬಂದಾಗಲೂ ಅಷ್ಟು ಸುಲಭವಾಗಿ ನಲುಗೋದಿಲ್ಲ. ಆಳಕ್ಕೆ ಬೇರೆ ಬಿಟ್ಟು ಹೆಚ್ಚು ಕಾಳಜಿ ತೆಗೆದುಕೊಳ್ಳದಲನೆ, ರಾಸಾಯನಿಕ ಗೊಬ್ಬರಗಳು, ಸಿಂಪರಣೆ ಮತ್ತಿತರೆ ಸಂಗತಿಗಳ ಮೇಲೆ ಅವಲಂಬನೆ ಆಗದಲನೆ ಮರಗಳು ಬೆಳೀತಾ ಹೋಗ್ತವೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸೋಮವಾರಪೇಟೆ ತಾಲೂಕು ಕಿರುದಾಲಯ ಚಟ್ಟೀರ ಬಿ ತಮ್ಮಯ್ಯ ಡಾಲಿ ಅವರೊಡನೆ ಮಾತುಕತೆ ಇದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ಈ ರಾತ್ರಿ 9:05 ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಡನೆ ಸಂವಾದ. ಈ ವಾರದ ಅತಿಥಿ ಹೆಚ್ ದಂಡಪ್ಪ, ವಿಮರ್ಶಕರು ಮತ್ತು ಲೇಖಕರು. ಪ್ರಸ್ತುತಿ ನಿರ್ಮಲಾ ಸಿ ಯಲಿಗಾರ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ 2018 ಆಗಸ್ಟ್ನಲ್ಲಿ ಸುರಿದ ಭಾರೀ ಮಳೆಯಿಂದ ನೆಲೆ ಕಳ್ಕೊಂಡು ಮನೆ ಹಸ್ತಾಂತರಕ್ಕೆ ಬಾಕಿ ಇದ್ದ 75 ಕುಟುಂಬಗಳಿಗೆ ಪ್ರಾದೇಶಿಕ ಸಾರಿಗೆ ಕಚೇರಿ ಹತ್ತಿರ ಕಟ್ಟಿರುವ ಮನೆಗಳನ್ನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಪಡೆಯಲ್ಲಿ ಇಂದು ಮನೆ ಹಂಚಿಕೆ ಮಾಡಲತ್ತ. ಈ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಅವರು ಮಾತಾಡಿ, ನೆರೆ ಸಂತ್ರಸ್ತರಿಗೆ ಒಟ್ಟು 3 ಹಂತಲಿ ಮನೆಗಳನ್ನ ಹಂಚಿದ್ದು, ಉಳ್ದಂಗೆ ಕೆ ನಡುಗಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಆರ್ಟಿಒ ಕಚೇರಿ ಹತ್ತಿರ 75 ಮನೆಗಳನ್ನ ಕಟ್ಟಿದ್ದು. ಈ ನಿಟ್ಟಲ್ಲಿ ಉಳಿದ ಮನೆ ಹಂಚಿಕೆನ ಈ ತಿಂಗಳ ಆಖಿರಿಲಿ ಮಾಡುವೆ ಅಂತ ತಿಳಿಸಿದ್ರು. ಹಂಗೆ ಮನೆ ಹಂಚಿಕೆನ ಮಾಹಿತಿನ ಜಿಲ್ಲಾಧಿಕಾರಿ ಕಚೇರಿ ಸೂಚನಾ ಫಲಕಲಿ ಇಲ್ಲರೆ ವೆಬ್ಸೈಟ್ಲಿ ಪ್ರಕಟಿಸಿದ್ದು, ಸಂತ್ರಸ್ತ ಕುಟುಂಬದವು ಅವರವರ ಮನೆ ನಂಬರ್ನ ತಿಳಿದು ಮನೆಗಳನ್ನ ಗುರುತಿಸಿಕೊಳ್ಳಕ್ಕೆ, ಹಂಗೆ ವಿದ್ಯುತ್ ಸಂಪರ್ಕ ಪಡೆಯಕ್ಕೆ ಸಂಬಂಧಪಟ್ಟ ಮೂಲ ದಾಖಲಾತಿಗಳನ್ನ ಸೆಸ್ಕ್ ಕಚೇರಿಯಲ್ಲಿ ಕೊಟ್ಟು ಪಡ್ಕೊಳಕ್ಕೆ ಅಂತ ತಿಳಿಸಿದ್ರು. 5 ವರ್ಷದ ಒಳಗಿನ ಮಕ್ಕಳ ಬರ್ತ್ ರಿಜಿಸ್ಟ್ರೇಷನ್ ನಂಬರ್ನ ಬಳಸಿಕೊಂಡು ಚೈಲ್ಡ್ ಎನ್ರೋಲ್ಮೆಂಟ್ ಕ್ಲೈಂಟ್ ತಂತ್ರಾಂಶಲ್ಲಿ ಆಧಾರ್ ನೋಂದಣಿ ಮಾಡುವ ಅಭಿಯಾನನ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದು, ಈ ಸಂಬಂಧ ಪ್ರತಿ ತಾಲೂಕಿಗೆ ತಲಾ ಒಂದರಂಗೆ ಒಟ್ಟು 5 ಆಧಾರ್ ಮೊಬೈಲ್ ಆಪರೇಟರ್ಗಳಿಗೆ ಇಂದು ಜಿಲ್ಲಾಧಿಕಾರಿಯವು ಟ್ಯಾಬ್ನ ಹಂಚಿದ್ದು. ಆಧಾರ್ ನೋಂದಣಿ ಮಾಡುವ ದಿನಾಂಕನ ಗ್ರಾಮ ಪಂಚಾಯಿತಿ ಮತ್ತೆ ಅಂಗನವಾಡಿ ಕಡೆಯಿಂದ ತಿಳಿಸುವೆ. ಸಾರ್ವಜನಿಕರು ಈ ಸೇವೆನ ಬಳಸಿಕೊಳ್ಳುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರು ಮಾಹಿತಿ ಕೊಟ್ಟಳು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಂತರಿಕ ಗುಣಮಟ್ಟದ ಭರವಸೆ ಕೋಶ ಮತ್ತೆ ಉದ್ಯೋಗ ಕೋಶ ಸಂಯುಕ್ತಾಕ್ಷೇಪದಲ್ಲಿ ಜಾಬ್ ಡ್ರೈವ್ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಗಂಟೆಗೆ ವಿರಾಜಪೇಟೆ ಪ್ರಥಮ ದರ್ಜೆ ಕಾಲೇಜಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಕೆಜಿ ಬೋಪಯ್ಯ, ಕಾಲೇಜು ಪ್ರಾಂಶುಪಾಲರಾದ ದಯಾನಂದ ಕೆಸಿ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಇತ್ತೀಚೆಗೆ ಭೋಪಾಲ್ನಲ್ಲಿ ನಡೆದ ಭಾರತೀಯ 12ನೇ ಹಾಕಿ ಹಿರಿಯರ ಮಹಿಳಾ ವಿಭಾಗದಲ್ಲಿ ಮಡಿಕೇರಿ ಪ್ಯಾಟನ ಭಾರತೀಯ ಕ್ರೀಡಾ ಪ್ರಾಧಿಕಾರದ 5 ಜನ ವಿದ್ಯಾರ್ಥಿನಿಗ ಭಾಗವಹಿಸಿ ಬೆಳ್ಳಿ ಪದಕನ ಪಡ್ಕೊಂಡಳು. ಈ ವಿದ್ಯಾರ್ಥಿನಿಯರಿಗೆ ಅಭಿನಂದಿಸುವ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 8ರಂದು ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಪ್ಯಾಟನ ಭಾರತೀಯ ಕ್ರೀಡಾ ಪ್ರಾಧಿಕಾರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತಿ ಸಿಇಒ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಪೊನ್ನಂಪೇಟೆ ವಿದ್ಯುತ್ ಉಪಕೇಂದ್ರದಲ್ಲಿ ತುರ್ತು ಕೆಲಸ ಇರುವುದರಿಂದ ನಾಳೆ ಮತ್ತೆ ನಾಡಿದ ತಾರೀಕು 3ರ ಶುಕ್ರವಾರ, ಹಾಗೆ ಶ್ರೀಮಂಗಲ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಗೆ ಹೋಗುವ ಫೀಡರ್ಗಳಲ್ಲಿ ತುರ್ತು ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 3 ಗಂಟೆ ಮುಟ್ಟ ತಿತಿಮತಿ, ಮಾಯಮುಡಿ, ದೇವರಪುರ, ಹೆಬ್ಬಾಲೆ, ನೋಕ್ಯ ಮರಪಾಲ, ಕೋಣಕಟ್ಟೆ, ಬೇಗೂರು, ಮಾವಿನತೋಡು, ನಡಿಕೇರಿ, ಕುಮಟೂರು, ಕೊತ್ತೂರು, ಚೂರಿಕಾಡು ಸುತ್ತಮುತ್ತ, ಹಂಗೆ ಟಿ ಶೆಟ್ಟಗೇರಿ, ನೆಮ್ಮಲೆ, ಬಿರುನಾಣಿ, ತೆರಾಲು, ಪೂಕೊಳ, ಪೊರಾಡು, ಬಾಡಗಕೇರಿ ಸುತ್ತಮುತ್ತ ವ್ಯಾಪ್ತಿನ ಪ್ರದೇಶಗಳಲ್ಲಿ ಕರೆಂಟ್ ಇರದುಲೆ. ಸಾರ್ವಜನಿಕರು ಸಹಕರಿಸಕುತ್ತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಮಳೆಗಾಲ ಸಮಯದಲ್ಲಿ ಮೀನುಗಳ ವಂಶಾಭಿವೃದ್ಧಿ ಚಟುವಟಿಕೆ ನಡೆಯುವುದರಿಂದ ಪ್ರತಿ ವರ್ಷ ಜೂನ್ 1ರಿಂದ ಬರುವ ಜುಲೈ 30ರ ಮುಟ್ಟ ರಾಜ್ಯದ ಎಲ್ಲ ಕೆರೆ, ಜಲಾಶಯ, ತೊರೆ, ಅಳಿವೆ ನದಿಗಳಲ್ಲಿ ಮೀನು ಹಿಡಿಯೋದನ್ನ ಪೂರ್ತಿಯಾಗಿ ನಿಷೇಧ ಮಾಡಿದಳು. ಈ ಹೊತ್ತಲ್ಲಿ ಜಿಲ್ಲೆನ ಸಾರ್ವಜನಿಕರು ಹಂಗೆ ಮೀನುಗಾರರು 2 ತಿಂಗಳ ಮುಟ್ಟ ಮೀನು ಹಿಡಿಯದೆ ಮೀನಿನ ಸ್ಥಳೀಯ ರಕ್ಷಣೆಯಲ್ಲಿ ಇಲಾಖೆಯೊಟ್ಟಿಗೆ ಸಹಕರಿಸಕುತ್ತ ಮೀನುಗಾರಿಕೆ ಇಲಾಖಾ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಬೆಂಗಳೂರಿನಲ್ಲಿ ನಡೆದ ಫ್ಯಾನ್ ಇಂಡಿಯಾ ಮಾಸ್ಟರ್ಸ್ ಗೇಮ್ಸ್ಲಿ 60 ವರ್ಷದ ವಿಭಾಗದಲ್ಲಿ ಇಬ್ಬನಿ ಇಳವಾಡಿನ ನಂದಿ ನೆರವಂಡ ಟಿಪ್ಪು ಬಿದ್ದಪ್ಪ ಅವು ಚಿನ್ನದ ಪದಕ ಪಡ್ಕೊಂಡು ರಾಷ್ಟ ಮಟ್ಟಕ್ಕೆ ಆಯ್ಕೆಯಾಗಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. 2-6 ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ ಅಪೋಸಿಟ್ ಸೆರಿನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. Admissions open in Littlewood Montessori, Bittangala, Virajpet and also newly open in Lions Club Building, Karadigod Road, Siddhapura. For children above 2.5 years, call 9845695864. Montessori teachers, certified course, online training starts in July 2022. Call 9845695864. ಕೆವಿಜಿ ಐಟಿಐ ಭಾಗಮಂಡಲ. ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900-2141. ಕೆವಿಜಿ ಐಟಿಐ ಸುಳ್ಯ. ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9448888930. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಮೈಸೂರಿನ ಸಿಗ್ಮಾ ಆಸ್ಪತ್ರೆಯ ಹಿರಿಯ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಸೋಮಣ್ಣ ಡಿಎನ್ ಅವರು ಪ್ರತಿ ಶುಕ್ರವಾರ ಬೆಳಿಗ್ಗೆ 10-12 ಗಂಟೆಯವರೆಗೆ ಗೋಣಿಕೊಪ್ಪಲು ಲೋಪಮುದ್ರಾ ಆಸ್ಪತ್ರೆಯಲ್ಲೂ, ಅಪರಾಹ್ನ 2-4 ಗಂಟೆಯವರೆಗೆ ಮಡಿಕೇರಿ ವೈವಸ್ ಆಸ್ಪತ್ರೆಯಲ್ಲೂ ಲಭ್ಯರಿರುತ್ತಾರೆ. ಕಿಡ್ನಿ, ಮೂತ್ರ, ಜನನೇಂದ್ರಿಯ ಸಮಸ್ಯೆ ಅಥವಾ ಯೂರಾಲಜಿಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9846000050. ಅಭಿಲಾಷ್ ಸ್ಟೋರ್ ನಲ್ಲಿ ಪ್ರಿಸ್ಟೀಜ್ ಸ್ವಚ್ಛ ಗ್ಯಾಸ್ ಸ್ಟೌ ಮತ್ತು ಕುಕ್ಕರ್ ಇದೀಗ ಲಭ್ಯವಿದೆ. ಪ್ರೀತಿ, ಬಟರ್ಫ್ಲೈ, ವೀಡಿಯನ್ ಕಂಪನಿಯ ಗ್ಯಾಸ್ ಸ್ಟೌ ಹಾಗೂ ಮಿಕ್ಸಿಗಳಿಗೆ ಅಪ್ ಟು 30% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿಗಳಿಗೆ ಇಎಂಐ ಆಫರ್. ಬಜಾಜ್ ಫೈನಾನ್ಸ್, ಟಿವಿಎಸ್, ಫಿನ್ಲ್ಯಾಬ್ಸ್, ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳಿಗೆ ಇಎಂಐ ಲಭ್ಯ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನನ್ನ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಡ ಕುಪ್ಯ, ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ರ ಪೀಚಕತ್ತಿ, ಪೊಮ್ಮಕಡ ಕೋರಿಚೌಕ ಮುಸ್ಕೋಲಿ, ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಷೀನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಸಿನಿ ಪ್ರೇಮಿಯಡ ಮನಸ್ಸು ಗದ್ದನ್ನತ ಯಶಸ್ವಿ ಇರೋ ತಂಜಿ ಪ್ರದರ್ಶನ ಕಂಡ ಕೊಡವ ಸಿನಿಮಾ ಧೀರ್ಯ ಇದೀಗ ಶ್ರೀಮಂಗಲ ಗ್ರಾಮ ಪಂಚಾಯತಿ ಸಭಾ ಬಾಡಿಲು. ನಾಳೆ ಬ್ಯಾಳಾಚೆ, ಮತ್ತೆಂದು ಬೊಳ್ಳಾಚೆ, ಮಜ್ಜನ 1:24 ಪಿಂಜ ಬೈಟ್ 7 ಗಂಟೆಗೆ 3 ಪ್ರದರ್ಶನ ಕಾಂಬ. ಅಭಿಮಾನಿಯಲ್ಲ ಬಾರಿ ಸಿನಿಮಾ ನೋಟಿ ಪುರುಡು ತಾರಿ ಎಂದು ಕಟ್ಟಣಿತು ಸಿನಿಮಾ ತಂಡ ಧೀರ್ಯ ಬದಲಾವಣೆ ರಬೊಳಿ. ಜಾಹೀರಾತುಗಳು ಪ್ರಸಾರವಾದವು. ಈಗ ಸೇವಾ ಮಾಹಿತಿ. ಹಮ್ಮಿಯಾಲ ಗ್ರಾಮತರ ಮುನ್ನಡ ಕುಟ್ಟಪ್ಪ ಮೋಟು ಇಂದು ಮರಣಪಟ್ಟಿತು. ವಯಸ್ಸು 65. ಮುನ್ನಡ ಕುಟ್ಟಪ್ಪ ಮೋಟು ಇಂಗಡ ದಫನ ಕಾರ್ಯ ನಾಳೆ ಇಂಗಡ ಸ್ವಂತ ಸ್ವಗ್ರಾಮತ್ ಪಲಕ 10 ಗಂಟೆ ಒಳ್ಳು ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಭಾಗಮಂಡಲ ತಾವೂರು ಗ್ರಾಮದ ಚೆಡುಕಾರು ದಿವಂಗತ ಕೃಷ್ಣಪ್ಪ ಅವರ ಪತ್ನಿ ಪೊನ್ನಮ್ಮ ಅವರು ಇಂದು ನಿಧನರಾದರು. 94 ವರ್ಷ ಪ್ರಾಯದ ಚೆಡುಕಾರು ಪೊನ್ನಮ್ಮ ತವರು ಮನೆ ಕಾವೇರಿ ಮನೆ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ತಾವೂರು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಕೊಡಗು ಜಿಲ್ಲೆಯ ದಂಡಾರ್ಥ 18 ಆಗಸ್ಟ್ಲು ತೊರಂಜ ಭಾರಿ ಮಳೆ ನುಂಡು ನೆಲೆ ಕಳೆದಂಡ 75 ಕುಟುಂಬಕ್ಕೆ ಪ್ರಾದೇಶಿಕ ಸಾರಿಗೆ ಕಚೇರಿರ ಪಕ್ಕ ಕಟ್ಟಿತುಳ್ಳ ಮನೆನ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗಡ ಕೊರೋ ಕಾರಿಕೆಲ್ ಲಾಟ್ರಿ ಎಡಪಂಡ ಮೂಲಕ ಇಂದು ಮನೆನ ಕೈಮಾತುಚಿ. ಅಲ್ಲಿಂಜ ತಕ್ಪರಂದಾವು ದಂಡಾರ್ಥ 18 ಮಳೆ ಕಳೆದ ಒಟ್ಟು 660 ಸಂತ್ರಸ್ತಂಕ ಮನೆನ ಕೊಡ್ತಿತ್ತು. ಉಳುಂಜನಕ್ಕೆ ಈ ತಿಂಗತ್ರ ಆಕಿರಿಲು ಸಂತ್ರಸ್ತಂಕ ಮನೆ ಕೊಡಪ. ಮನೆ ಕೊಡ್ತ ಮಾಹಿತಿನ ಜಿಲ್ಲಾಧಿಕಾರಿ ಕಚೇರಿರ ನೋಟಿಸ್ ಬೋರ್ಡ್ಲು ಇಲ್ಲೇ ವೆಬ್ಸೈಟ್ಲು ಬಳಿ ಪಡ್ತಿತ್ತು. ಸಂತ್ರಸ್ತ ಕುಟುಂಬಕಾರ ತಂಗಡ ಮನೆರ ನಂಬರ್ನ ಅರಿಂಜವಲು. ಮನೆ ನಂಬರ್ ನಿರ್ಕಾಯಿತುಳ್ಳ ಮನೆಕಾರ ಕರೆಂಟ್ ಸಂಪರ್ಕ ಪಡೆದವಕ್ಕೆ ತಂಗಡ ಒತ್ತ ದಾಖಲೆನ ಕೊಡಕೊಂಡು ಅಂತ ಇಂಕ ತೊಡಕೆ ಕರೆಂಟ್ ಸಂಪರ್ಕ ಕೊಡಪ ಅಂದಣಿ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಕೂಡನಿಕೆ ಮುಖ್ಯಪಟ್ಟೆಂಗ ಹಾಜರಿಂಜತ್. ಪೊಗೆಬಲಿ ತಡಿರ ಆರೋಗ್ಯತ್ನ ಪಾಳು ಮಾಡುವ ಮಕ್ಕ ಈ ಕಟ್ಟ ಚಾಲೆಂಜ ದೂರ ಇಂಜಿತು ಓದುವಾಂಡ ಮೀದ ಏರ ಮೇನ ತಿಟ್ಟಿತು ನಲ್ಲ ಪ್ರಜೆ ಆಂಡೂಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶಗಳನ್ನ ಸಂತೋಷ್ ಕೊಟ್ಟಾರಿ ಅಣ್ಣುಜಿ. ತಂಬಾಕು ನಿಷೇಧಿತ ದಿನಾಚರಣೆ ಮಾರಿಪತ್ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಿರಾಜಪೇಟೆ ವಕೀಲಂಗಡ ಸಂಘತ್ರ ಆದನೆಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಹೈಸ್ಕೂಲ್ ವಿಭಾಗತ್ರ ಮಕ್ಕಕ್ಕ ಕಾನೂನರ ಅರಿವು ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟಿದ್ದು ತಕ್ಕಂದದ್ದು. ಮಕ್ಕ ಪೇತಪ್ಪನ ಉಪಯೋಗಿಸಿಡುವನು ಉಂಡು ಬೋರೆ ಹಿಂಗ ಪೊಗೆ ಬಲಿಪದ ಕಂಡು ಬಾತೆಂಗಿ ಅಂತ ಹಿಂಗ ಬುದ್ಧಿವಾದ ಉಂಡು. ಅಪ್ಪ ಒಂಗ ತಂಗಡ ಮಕ್ಕಳ ಓದಿತು ವಿದ್ಯಾವಂತಗಳಾಯ್ತು ನಲ್ಲ ಬಟ್ಟೆಗೆ ಪೋಡುಂದು ಕಷ್ಟಪಟ್ಟಂಡು ಸ್ಕೂಲ್ ಕಾಯಿಪ್ಪ ಅದನ್ನ ಮಕ್ಕ ಅರಿಂಜಂಡು ನಲ್ಲ